ಮಣ್ಣಿನ ಆರೋಗ್ಯವೇ ನಮ್ಮ ಆರೋಗ್ಯ ಅಂತ ಖಂಡಿತವಾಗಿ ಹೇಳ್ಬೋದು. ಯಾಕಂದರೆ ಇವತ್ತು ನಮ್ಮ ಬಿ ಪಿ ಶುಗರ್ ಎಲ್ಲ ಯಾಕೆ ಬಂದಿದೆ ಅಂದರೆ ನಮ್ಮ ಮಣ್ಣು ಚೆನ್ನಾಗಿಲ್ಲ, ಮಣ್ಣಿನಲ್ಲಿ ರಾಸಾಯನಿಕ ಅಂಶ ಜಾಸ್ತಿ ಇದೆ, ಸಾವಯವ ಅಂಶ ಇಲ್ಲ. ಹೀಗಾಗಿ ನಮಗೇನಾಗಿದೆ, ಹೆಚ್ಚು ನಾವು ಇಳುವರಿ ಮಾಡ್ಕೊಳ್ಬೇಕು, ಹೆಚ್ಚು ನಾವು ಬೆಳಿಬೇಕು ಅಂತೇಳಿ ಸಾಕಷ್ಟು ರಾಸಾಯನಿಕಗಳನ್ನ ಉಪಯೋಗ ಮಾಡ್ತೀವಿ, ಅಲ್ಲಿರುವಂಥ ಸೂಕ್ಷ್ಮ ಜೀವಿಗಳನ್ನು ಕೊಲ್ತೀವಿ. ಮತ್ತು ಇವತ್ತು ಎಷ್ಟೋ ಜನ ರೈತ ಬಾಂಧವರು ಕಬ್ಬಿನ ಹೊಲವನ್ನು ಸುಡ್ತಾರೆ, ಅದರಿಂದ ಅಲ್ಲಿ ಎರೆಹುಳು ಅಂತೂ ಸಿಗೋದೇ ಇಲ್ಲ. ಹೀಗಾಗಿ ಮಣ್ಣಿನ ಆರೋಗ್ಯವನ್ನು ನಾವು ಅನ್ಲಕ್ಷಿಸೋದಿಲ್ಲ. ಅದು ಯಾವಾಗಲೂ ನಮ್ಗೆ ಗೊತ್ತಿರಬೇಕಾಗಿದ್ದು, ಮಣ್ಣಿನ ಆರೋಗ್ಯವನ್ನು ನಾ ಅನ್ಲಕ್ಷಿಸಿದರೆ ಮಾತ್ರ ಮಣ್ಣು ನಮ್ಮನ್ನು ಅನ್ಲಕ್ಷಿಸ್ತದೆ, ನಮಗೆ ಒಂದು ಒಳ್ಳೆಯ ಒಂದು ಸ್ಥಾನವನ್ನು, ಒಂದು ಅವಕಾಶವನ್ನು ನೀಡ್ತದೆ ಅಂಥೇಳಿ ಹೇಳ್ಬೋದು. ಇವತ್ತು ಈ ಕುರಿತಂತೆ ವಿಶೇಷವಾಗಿ ನಮ್ಮ ಜೊತೆಗೆ ತಜ್ಞರಿದ್ದಾರೆ, ಡಾಕ್ಟರ್ ಎಸ್ ಎಸ್ ಗುಂಡ್ಲೂರ್ ಅವರು, ಪ್ರೊಫೆಸರ್ ಆ್ಯಂಡ್ ಹೆಡ್ ಮಣ್ಣು ವಿಜ್ಞಾನ ವಿಭಾಗ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ತುಂಬ ಹಿರಿಯ ಪ್ರಾಧ್ಯಾಪಕರು, ಸಾಕಷ್ಟು ವಿಸ್ತೃತವಾದ ಅನುಭವ ಇದೆ, 25 ವರ್ಷಗಳ ಅನುಭವ, ದೀರ್ಘವಾದ ಅನುಭವ ಇದೆ ಅವರಿಗೆ. ಹಾಗೆಯೇ ಡಾಕ್ಟರ್ ಬಿ ಆರ್ ಜಗದೀಶ್ ಅವರಿದ್ದಾರೆ, ಪ್ರೊಫೆಸರ್ ಸಾಯಿಲ್ ಸೈನ್ಸ್, ಅಲ್ಲಿ ಮಣ್ಣು ವಿಜ್ಞಾನ ವಿಭಾಗದೊಳಗೆ ಅವರು ಪ್ರೊಫೆಸರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. 2007 ಅವರು ಅವರು ವಿಶ್ವವಿದ್ಯಾಲಯದ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಬಹಳ ವಿಸ್ತೃತವಾಗಿ ತಮ್ಮ ಅನುಭವದ ಮೂಲಕ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದ್ರ ಜೊತೆಗೆ ಪ್ರಾತ್ಯಕ್ಷಿಕೆಗಳ ಮೂಲಕ ರೈತರಿಗೆ ಕೂಡ ಮಾರ್ಗದರ್ಶನ ಮಾಡಿದ್ದಾರೆ. ನಿಮ್ಮ ಒಂದು ಕರೆಗಳನ್ನು ತೆಗೆದುಕೊಳ್ಳೋಕ್ಕಿಂತ ಮೊದಲು ಈ ಇಬ್ಬರು ತಜ್ಞರಿಂದ ನಾವು ಮಣ್ಣಿನ ಒಂದು ವಿಜ್ಞಾನವನ್ನು ನಾವು ತಿಳ್ಕೊಳ್ಳೋಣ. ಯಾಕಂದರೆ ನೋಡಿರಿ, ಇವತ್ತು ಅರಣ್ಯದೊಳಗೆ ಮಣ್ಣು ನಾವು ಹೇಗಿದೆ ಅಂತ ನೋಡುವ ಅವಶ್ಯಕತೆಯಲ್ಲ, ಆರೋಗ್ಯದಾಯಕವಾಗಿ ಇರ್ತದೆ. ಯಾಕಂದರೆ ಯಾರೂ ಅಲ್ಪ ಪ್ರವೇಶ ಮಾಡಿರೋದಿಲ್ಲ, ನಮ್ಮ ಮಾನವ ಪ್ರವೇಶ ಇಲ್ಲ ಅಂದರೆ ಅಲ್ಲಿ ಖಂಡಿತವಾಗಿ ಚಲೋ ಇರ್ತದೆ. ಅದಕ್ಕೆ ಅರಣ್ಯನೇ ಒಂದು ಉದಾಹರಣೆ. ಉತ್ತಮವಾದ ಮಣ್ಣು ಇರ್ತದೆ, ಅದಕ್ಕೆ ಒಂದು ಉತ್ತಮ ಮಣ್ಣಿನ ವಿಜ್ಞಾನ ಅಂದರೆ ಅಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ. ಹೀಗಾಗಿ ಮಣ್ಣು ಪರೀಕ್ಷೆ, ಕೆಲವೊಂದಿಷ್ಟು ಏನೇನು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಮಣ್ಣಿನ ಆರೋಗ್ಯವು ನಮ್ಮ ಆರೋಗ್ಯ ಅನ್ನೋದು ನಾವು ಹೆಂಗೆ ನೋಡ್ಕೊಳ್ಬೇಕು ಅನ್ನೋದು ಕುರಿತಂತೆ ತಜ್ಞರಿಂದ ನಾವು ಮಾಹಿತಿ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಎಸ್ ಎಸ್ ಗುಂಡ್ಲೂರ್ ಹಾಗೂ ಡಾಕ್ಟರ್ ಬಿ ಆರ್ ಜಗದೀಶ್ ಅವ್ರನ್ನ ಸ್ವಾಗತ ಮಾಡ್ತಿದ್ದೆ. ನಮಸ್ಕಾರ ಸರ್. ನಮಸ್ಕಾರ ಗುಂಡ್ಲೂರ್ ಅವರೇ. ನಮಸ್ಕಾರ ಸರ್. ನಮಸ್ತೆ ಸರ್. ಡಾಕ್ಟರ್ ಬಿ ಆರ್ ಜಗದೀಶ್ ಅವರೇ ನಮಸ್ತೆ, ಧನ್ಯವಾದ. ಧನ್ಯವಾದ ಡಾಕ್ಟರ್ ಗುಂಡ್ಲೂರ್ ಅವರೇ. ಆರಂಭದಲ್ಲಿ ಮಣ್ಣಿನ ಒಂದು ವಿಜ್ಞಾನ ಏನಿದೆ, ಏನು ಮಣ್ಣು, ಯಾಕೆ ನಾವು ಬಹಳ ಅವಶ್ಯಕತೆ ಇದೆ, ಮತ್ತು ಅದರ ಅಗತ್ಯವನ್ನು ರೈತ ಬಂದವರು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು, ಒಂದು 2 ನಿಮಿಷ ಮಾಹಿತಿ ಕೊಡ್ಬೋದಾ? ಎಸ್ ಸರ್. ಮಣ್ಣು ಪರೀಕ್ಷೆ ಅತಿ ಮುಖ್ಯ ಸರ್. ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನಮ್ಮ ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶಗಳಿವೆ ತಿಳಿಯುತ್ತದೆ, ಮತ್ತು ಮಣ್ಣು ಆರೋಗ್ಯವಾಗಿರಬೇಕು. ಮಣ್ಣು ಆರೋಗ್ಯವಾಗಿದ್ದರಷ್ಟೇ ಅದು ಪೋಷಕಾಂಶಗಳನ್ನು ಸಸ್ಯ ಬೆಳೆಯಲಿಕ್ಕೆ ಒದಗಿಸುತ್ತದೆ. ಇವು ಅತಿ ಮುಖ್ಯ. ಮಣ್ಣು ಆರೋಗ್ಯ ಅಂದರೇನು? ಮಣ್ಣಿನಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಇರಬೇಕು, ಮತ್ತು ಎಲ್ಲ 17 ಪೋಷಕಾಂಶಗಳು ಇರಬೇಕು. ಇತ್ತಿತ್ತಲಾಗಿ ನಾವು ಸಾವಯವ ಗೊಬ್ಬರ ಕಡಿಮೆ ಹಾಕೋದರಿಂದ ಮಣ್ಣಿನ ಆರೋಗ್ಯ ಹಾಳಾಗ್ತಾ ಇದೆ, ಮಣ್ಣಿನಲ್ಲಿ ಪೋಷಕಾಂಶಗಳು ಕಡಿಮೆ ಆಗ್ತಾ ಇವೆ. ಹೀಗಾಗಿ ಬೆಳೆ ಬೆಳಿಲಿಕ್ಕೆ ನಾವು ಅಂದರೆ ನಿರ್ದಿಷ್ಟವಾದ ಬೆಳೆ ಬರ್ತಾ ಇಲ್ಲ. ಯಾಕೆಂದರೆ 17 ಪೋಷಕಾಂಶಗಳು ಸಸ್ಯಕ್ಕೆ ಬೆಳೀಲಿಕ್ಕೆ ಬೇಕು. ಈಗ ಒಂದೇ ಪೋಷಕಾಂಶ ಕಡಿಮೆ ಆದರೆ ಮಣ್ಣಿನಲ್ಲಿ ಅದು ಸರಿಯಾಗಿ ಬೆಳೆ ಬರೋದಿಲ್ಲ. ಮತ್ತು ಅದರ ಜೊತೆಗೆ ಮಣ್ಣಿನಲ್ಲಿ ಗಾಳಿ ಆಡಬೇಕು, ಮತ್ತು ಮಣ್ಣಿನಲ್ಲಿ ತೇವಾಂಶ ಇರಬೇಕು, ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳಿರಬೇಕು. ಅಂದರೆ ಅಷ್ಟೇ ಅದು ಮಣ್ಣು ಸರಿಯಾಗಿ ಬೆಳೆ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲದೇ ಇದ್ದರೆ ಮಣ್ಣಿನಲ್ಲಿ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಈಗ ನೀವು ಮಣ್ಣಿನಲ್ಲಿ ಯೂರಿಯಾ ಗೊಬ್ಬರ ಹಾಕ್ತೀರಿ, ಯೂರಿಯಾ ಗೊಬ್ಬರ ಹಾಕುವುದರಿಂದ ಅದು ಮಣ್ಣಿನ ಆರೋಗ್ಯವಾಗಿತ್ತು, ಅದು ಸಸ್ಯ ಬೆಳೀಲಿಕ್ಕೆ ಪೋಷಕಾಂಶ ಒದಗಿಸ್ತದೆ. ಯೂರಿಯಾ ಗೊಬ್ಬರ ಯಾಕೆ ಹಾಕ್ತೀರಿ ನೀವು ರೈತರು? ನೀವು ನೈಟ್ರೋಜನ್ ಅಂದರೆ ಸಾರಜನಕ ಪೂರೈಕೆ ಮಾಡಲಿಕ್ಕೆ ಸಸ್ಯಗಳಿಗೆ. ಅದು ಸಾರಜನಕ ಪೂರೈಕೆ ಮಾಡೋದಿಲ್ಲ ಮಣ್ಣಿನ ಆರೋಗ್ಯ ಸರಿ ಇಲ್ಲದಿದ್ದರೆ. ಯಾಕಂದರೆ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳಿರಬೇಕು. ಈಗ ನಾವು ಹೇಳ್ತೇವೆ ನೈಟ್ರೋಸೊಮೊನ್ಯಾಸ್, ನೈಟ್ರೋ ಆ್ಯಂಡ್ ನೈಟ್ರೋಬ್ಯಾಕ್ಟ್ರಿ ಅಂತ ಬ್ಯಾಕ್ಟೀರಿಯಾಗಳಿರಬೇಕು, ಆಮೇಲೆ ಎರೆಹುಳುಗಳಿರಬೇಕು, ಆಮೇಲೆ ಯುರೇಸಿ ಎಂಜೈಮ್ ಇರಬೇಕು. ಇವೆಲ್ಲ ಮಣ್ಣಿನ ಆರೋಗ್ಯ ಇಲ್ಲದೇ ಇದ್ದರೆ ಅವು ಇರುವುದಿಲ್ಲ ಮಣ್ಣಿನಲ್ಲಿ. ಅದು ಹಾಕಿದಂಥ ಇವು ರಾಸಾಯನಿಕ ಒಬ್ಬರು ಕೂಡ ಸಸ್ಯಗಳಿಗೆ ಬೆಳೀಲಿಕ್ಕೆ ಸಿಗೋದಿಲ್ಲ. ಯಾಕೆಂದರೆ ಯೂರಿಯಾ ಅಮೈಡ್ ಫಾರ್ಮಲ್ಲಿರುತ್ತೆ. ಒಂದು ಉದಾಹರಣೆ ಕೊಡಬೇಕಾಗ್ತದೆ, ಅದು ಯಾವುದೇ ಬೆಳೆಗೆ ಹಾಕರಿ ನೀವು ಅಮೈಡ್ ಫಾರ್ಮ್ ಸಸ್ಯಗಳು ಹೀರ್ಕೋದಿಲ್ಲ. ಅದನ್ನು ಅದು ಹೀರ್ಕೋ ರೂಪಕ್ಕೆ ಬರಬೇಕಾಗ್ತಿದ್ರೆ ಮಣ್ಣಿನಲ್ಲಿ ಅದು ಕನ್ವರ್ಟ್ ಆಗಬೇಕು. ಅಂದರೆ ಅಮೈಡ್ ಫಾರ್ಮ್ನಿಂದ ಅಮೋನಿಕಲ್ ಫಾರ್ಮ್ ಅಂತೀವಿ ನಾವು. ಅಮೋನಿಕಲ್ ಫಾರ್ಮು ನೈಟ್ರೇಟ್ ಫಾರ್ಮು, ಅದು ಕನ್ವರ್ಟ್ ಆಗಲಿಕ್ಕೆ ನಮಗೆ ಬ್ಯಾಕ್ಟೀರಿಯಾ ನೈಟ್ರೋಸೊಮೊನ್ಯಾಸ್ ನೈಟ್ರೋಬ್ಯಾಕ್ಟರ್ ಬೇಕು, ಮತ್ತು ಯುರೇಸಿ ಎಂಜೈಮ್ ಬೇಕು. ಮಣ್ಣು ಆರೋಗ್ಯವಾಗಿದ್ದರಷ್ಟೇ ಅವು ಇರ್ತಾವೆ. ಅವು ನಮ್ಮ ಭೂಮಿಯಲ್ಲಿ ನಾವು ಕಾಪಾಡ್ಕೋಬೇಕು. ಅಂದರೆ ಅದನ್ನು ಹಾಕಿದಂಥ ಯೂರಿಯಾ ಗೊಬ್ಬರ ಸಸ್ಯಗಳಿಗೆ ಸಿಗತ್ತೆ. ಹೆಚ್ಚಿನ ಮಾಹಿತಿಯನ್ನು ಮುಂದೆ ತೆಗೆದುಕೊಳ್ಳೋಣ. ಓಕೆ ಸರ್. ಡಾಕ್ಟರ್ ಬಿ ಆರ್ ಜಗದೀಶ್ ಅವರು, ತಾವು ಒಂದೆರಡು ಮಾತು ಹೇಳ್ಬೋದಾ? ಯಾಕಂದ್ರೆ ತಾವು ಕೂಡ ಸಾಕಷ್ಟು ಅನುಭವ ಇದೆ, ಮಾತಾಡಿ. ತಾವೊಂದು ಮಾತಾಡಿದರೆ ಮನುಷ್ಯನ ಆರೋಗ್ಯ ಮಣ್ಣಿನ ಆರೋಗ್ಯ ಎರಡೂ ಸಮತೋಲನ ಅಂತೇಳಿ, ಯಾಕಂದರೆ ಮಾನವನ ಆರೋಗ್ಯ ಮಣ್ಣಿನ ಆರೋಗ್ಯದ ಮೇಲೆ ಅವಲಂಬಿತವಾಗಿರೋದು ಖಂಡಿತವಾದ ಸತ್ಯವಾದ ಸಂಗತಿ. ಯಾಕಂದರೆ ಮನುಷ್ಯನ, ನೀವಾಗಲೇ ಹೇಳಿದರೆ ಬಿ ಪಿ ಶುಗರ್ ಎಲ್ಲ ಬರ್ತಾ ಇದೆ, ಇದಕ್ಕೆಲ್ಲ ಡೈರೆಕ್ಟ್ ಇಲ್ಲದಿದ್ರು ಇಂಡೈರೆಕ್ಟಾಗಿ ಮಣ್ಣಿನ ಒಂದು ಕಸುವು ಮಣ್ಣಿನ ಫಲವತ್ತತೆ ಕಾರಣ ಅಂಥೇಳಿ, ಅದು ಖಂಡಿತವಾಗಿ ಸತ್ಯ. ನಮ್ಮ ದೇಹದಲ್ಲಿ ಹೆಂಗೆ ತೇವಾಂಶ ಉಷ್ಣಾಂಶ ಏನಿದೆ ಅದೇ ರೀತಿ ಮಣ್ಣಿನಲ್ಲಿ ಕೂಡ ತೇವಾಂಶವನ್ನು ಉಷ್ಣಾಂಶವನ್ನು ಕಾಪಾಡಬೇಕು. ಯಾಕಂದರೆ ಮಣ್ಣಿನಲ್ಲಿ 50% ಘನ ಪದಾರ್ಥ ಇರುತ್ತೆ, 50% ರಂಧ್ರಗಳಿರ್ತದೆ. ಈ ರಂಧ್ರಗಳಲ್ಲಿ ಗಾಳಿ ಆಡುವಿಕೆ ಮತ್ತು ನೀರಿನ ಒಂದು ತೇವಾಂಶ ಇರತಕ್ಕಂಥದ್ದು ಸಾಧ್ಯ ಆಗಿದೆ. ಇನ್ನು ಘನ ಪದಾರ್ಥದಲ್ಲಿ ಖನಿಜಾಂಶ ಮತ್ತು ಸಾವಯವ ಅಂಶ ಇರ್ತದೆ. ಇದು ಸಮತೋಲನವಾಗಿದ್ದಾಗ ಮಣ್ಣು ಖಂಡಿತವಾಗಿಯೂ ಫಲವತ್ತಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಮಣ್ಣಿನ ಆರೋಗ್ಯ ಖಡಾಖಂಡಿತವಾಗಿ ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಬೀರತಕ್ಕಂಥದ್ದು ಸತ್ಯ. ಈ ನಿಟ್ಟಿನಲ್ಲಿ ಮಣ್ಣಿನ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋದು ಈಗ ಸೂಕ್ತ ಸಮಯ ಅಂತ ನಾನಾದರೂ ಭಾವಿಸ್ತೀನಿ. ಇದೆ ನಮ್ಮ ಕರೆಗಳನ್ನು ತೆಗೆದುಕೊಳ್ಳೋ ಸಮಯ. ಆರಂಭದ ಕರೆಗಳನ್ನು ತೆಗೆದುಕೊಳ್ಳೋಣ, ಜೊತೆಗೆ ನಮ್ಮ ದೂರವಾಣಿ ಕರೆಗಳನ್ನು ಒಂದ್ಸಾರಿ ಕೇಳುವವರಿಗೆ ಹೇಳಿಬಿಡ್ತೇನೆ. ಧಾರವಾಡ ಆಕಾಶವಾಣಿಯನ್ನು ಸಂಪರ್ಕಿಸಲಿಕ್ಕೆ 244-344-1415 ಅಥವಾ 244-344-1416 ಸಂಪರ್ಕಿಸಬೇಕು. ಹೊರಗಿಂದ ಕರೆ ಮಾಡುವವರು 0836 ಕೋಡನ್ನು ಬಳಸಬೇಕು. ಆರಂಭಿಕ ಕರೆಯನ್ನು ತಗೋತಾ ಇದ್ದೀವಿ. ಹಲೋ ಸರ್, ನಮಸ್ಕಾರ, ಹೇಳಿ. ಜೋರ ಮಾತಾಡಿ ಸರ್. ಇದು ಮಾಜಿ ಉಳಿಮೆ ಮಾಡೋದ್ರಿಂದ ಸೂಕ್ಷ್ಮ ಜೀವಿಗಳ ರಕ್ಷಣೆ ಆಗತ್ತೆ ಅಂತಂತಾರಲ್ಲ, ಅದು ಯಾವ ತರ ಆಗತ್ತೆ ನಮ್ಗೆ? ಡಾಕ್ಟರ್ ಗುಂಡ್ಲೂರ್ ಅವರೇ, ಬಾಯಿ ಉಳಿಮೆ ಮಾಡೋದ್ರಿಂದ ಏನಾಗೈತ್ರಿ? ಈಗ ನೀವು ಪ್ಲಾಂಟ್ ವೇಸ್ಟ್ ಇರ್ತಾವಲ್ಲ, ಈಗ ಸಸ್ಯ ತ್ಯಾಜ್ಯಗಳಿರ್ತಾವಲ್ಲ, ಅದು ಭೂಮಿಯಲ್ಲಿ ಅದು ಕಳೀತದೆ. ಅಂದರೆ ಸಾವಯವ ಪದಾರ್ಥ ಹೆಚ್ಚಾಗತ್ತೆ. ಸಾವಯವ ಪದಾರ್ಥವು ಸೂಕ್ಷ್ಮಾಂಶಗಳೇ ಆಹಾರವಾಗತ್ತೆ. ಆಹಾರವನ್ನು ತಿಂದು ಅವು ಬದುಕ್ತಾವು. ನಂತರ ಅವು ಸೂಕ್ಷ್ಮಾಂಶಗಳು ಇದ್ದರೆ ಅದು ನೀವು ಹಾಕಿದಂಥ ಗೊಬ್ಬರಗಳನ್ನ ಅದು ಸಸ್ಯಗೆ ಶಿವ ರೂಪದಲ್ಲಿ ಪರಿವರ್ತನೆ ಮಾಡ್ತಾವೆ. ಅದಕ್ಕೆ ಮಾಗಿ ಉಳಿಮೆ ಮಾಡೋದ್ರಿಂದ ಅತಿ ಮುಖ್ಯ. ಯಾಕೆಂದ್ರೆ ಆದ ಮಳೆ ನೀರು ಎಲ್ಲ ಕೂಡ ಭೂಮಿಯಲ್ಲಿ ಇಂಗತ್ತೆ. ಅಂದರೆ ನೀರು ಬಸುವಿಕೆ ಪ್ರಮಾಣ ಹೆಚ್ಚಾಗತ್ತೆ, ನೀರು ಹಿಡಿದುಕೊಳ್ಳೋ ಪ್ರಮಾಣ ಹೆಚ್ಚಾಗತ್ತೆ, ತೇವಾಂಶನೂ ಅತಿ ಮುಖ್ಯ. ಸರ್, ಇನ್ನೊಂದು ಪ್ರಶ್ನೆ ಸರ್ ತಮ್ಮ ಕಡೆ ಹೇಳಿ. ಈಗ ಎರೆಹುಳು ತತ್ತಿಗಳು ಸಿಗ್ತಾವಂತ ಕ್ಲೇಮ್ ಸರ್, ಎರೆಹುಳು ಅವನೇ ಬಿತ್ತನೆ ಮಾಡ್ಬೇಕಂತಲ್ರಿ? ಎರೆಹುಳುಗಳ ಮೊಟ್ಟೆ ಎಲ್ಲಿ ಎರೆ ಕೃಷಿ ಮಾಡ್ತಾರಲ್ಲ ಅವರು ಅದನ್ನು ಸಂಗ್ರಹಿಸ್ಕೋಬೇಕಾಗತ್ತೆ. ಸಂಗ್ರಹಿಸ್ಕೋಬೇಕಾದ್ರೆ ಅದನ್ನು ಸಾಣೆ ಹಿಡಿಯೋದು ಅಂತಾರೆ, ಜರಡಿ ಮಾಡೋದು ಕೇಳಿದ್ದೀರಾ? ಜರಡಿ ಮಾಡಿದಾಗ ಅದನ್ನು ನಾವು ಅದನ್ನು ತಗೋಬೇಕಾಗ್ತದೆ, ಅದನ್ನು ಹಾರಿಸಿ ಎತ್ತಿಟ್ಕೊಂಡು ಆ ನಂತರ ಅದನ್ನು ನಾವು ಮರಿಗಳ ರೂಪದಲ್ಲಿ. ಹಾಂ, ಅದಕ್ಕೆ ಸ್ವಲ್ಪ ಅನುಭವ ಬೇಕು. ಈ ಎರೆ ಕೃಷಿ ಮಾಡ್ತಾರಲ್ಲ, ಎರೆ ಹುಳುವಿನ ಕೃಷಿ ಮಾಡ್ತಾರೆ, ಅವ್ರಿಗೆ ಅದು ಅನುಭವ ತೀವ್ರತರನಾಗಿರ್ತದೆ. ಅವ್ರ ಹತ್ರ ಅದು ನಾವು ತಗೋಬೇಕಾಗುತ್ತೆ. ಎರೆ ಹುಳುಗಳ ಮೊಟ್ಟೆ ತಗೊಳೋದಕ್ಕಿಂತ ಎರೆ ಹುಳುಗಳನ್ನ ತಗೊಳ್ಳೋದು ಬಹಳ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಕಾಯ್ತಾ ಇದೆ, ತೆಗೆದುಕೊಳ್ಳೋಣ. ಅಲ್ಲ ಸರ್, ನಮಸ್ತೆ ಸರ್. ನಮಸ್ತೆ. ಅಲ್ಲ ಸರ್, ನಮಸ್ತೆ ಸರ್. ನಾವು ಎರಡು ಕಡೆ ಹತ್ಕೊಂತೇವೆ ಹೊಲ ಇದೆ ಸರ್, ಕಲ್ಲಂಗಡಿ ಯಾವ ಮಣ್ಣಿಗೆ ಹಾಕಿರೋ ಸೂಕ್ತ ಅಂತ ಕೇಳ್ಬೇಕಾಗಿದೆ. ಕಲ್ಲಂಗಡಿ ಬೆಳಿಬೇಕಾದ್ರೆ ನೀವು ಕೆಂಪು ಮಣ್ಣಾದ್ರೆ ಹೆಚ್ಚು ಸೂಕ್ತ ಆಗ್ತದೆ. ನೀರು ಬಸಿಬೇಕು, ಪ್ರಮುಖವಾಗಿ ನೀರು ಬಸಿಬೇಕು. ನಿಮಗೆ ಗೊತ್ತಿರಬೇಕು, ನೀರೇನಾದರೂ ಅಲ್ಲಿ ನಿಂತು ಅಂತಂದರೆ ಕೊಳೆ ರೋಗ ಬರ್ತಕ್ಕಂಥ ಸಾಧ್ಯತೆ ಬಹಳ ಇರ್ತದೆ. ಸಾದಷ್ಟು ನೀರು ಬಸಿತಕ್ಕಂಥ ಜಮೀನು ಬಹಳ ಯೋಗ್ಯವಾಗಿರ್ತದೆ ಕಲ್ಲಂಗಡಿ ಹಣ್ಣು ಬೆಳಿಲಿಕ್ಕೆ. ಸರ್, ನಮ್ದು ಕಪ್ಪು ಭೂಮಿ ಇದೆ ಸರ್, ಅದಕ್ಕೆ ಹಾಕಿರೋ ಸೂಕ್ತ ಆಗುತ್ತೆ ಅಂತ ಕೇಳಿ. ಕಪ್ಪು ಭೂಮಿನಲ್ಲಿ ಫಲವತ್ತತೆ ಇರ್ತದೆ. ನೀರು ಮಳೆ ಬಂದ್ರೆ ನೀವು ನೋಡಿರ್ಬೋದು, ಕಪ್ಪು ಭೂಮಿನಲ್ಲಿ ಬೇಗ ನೀರು ಹೋಗೋದಿಲ್ಲ, ಒಂದು ವಾರಗಟ್ಟಲೆ ಆಗ್ತದೆ. ನೀರು ತೇವಾಂಶ ಅಧಿಕವಾದಾಗ ಫಂಗಸ್ ಇರ್ಬೋದು, ಬೇರೆ ಕೊಳೆ ರೋಗ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅಂತ ಜಮೀನಲ್ಲಿ ನೀವು ಮಾಡಲೇಬೇಕು ಕಲ್ಲಂಗಡಿ ತಗೋಬೇಕು ಅಂದಾಗ ಬಸಿ ಕಾಲುವೆಗಳನ್ನ ಮಾಡಿಕೊಂಡು ಸ್ವಲ್ಪ ಪದ್ಧಸಿರಿಯಾಗಿ ಬೆಳ್ಕೋಬೇಕಾಗ್ತದೆ. ಆಗ್ಲಿ. ಸೊ ಈಗ ಕಲ್ಲಂಗಡಿ ಈ ತರ ವಾಣಿಜ್ಯ ಹಲೋ ಹಲೋ ಹೇಳಿ ಸರ್. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ನಾವು ಬೈಲಹೊಂಗಲ ತಾಲೂಕ ಅಂಪರಿಂದ ಮಲ್ಲಪ್ಪ ಸೋಳಂಕಿ ಅಂತ ಮಾತಾಡಿದ್ರಿ. ಹಾಂ ಹೇಳಿ. ನಮಗ ಸೋಳಂಕಿ ಅವರ ಕ್ಲಿಪ್ಪಿನ ಬಗ್ಗೆ ಇದು ಮಾಹಿತಿ ಬೇಕಾಗಿತ್ತು ಸರ್. ಯಾವ್ದ್ರ ಬಗ್ಗೆ? ಡ್ರಿಪ್ ಮಾಡೋದ್ರಿ ನೀರಾವರಿ ಇದೆ. ಡ್ರಿಪ್ ಮಾಡೋದ್ರ ಬಗ್ಗೆ ಮಾಹಿತಿ ಕೊಡ್ತೇವಿ. ಡ್ರಿಪ್ ಮಾಡಲಿಕ್ಕೆ ನೀರು ಒಳ್ಳೇದಿರಬೇಕು. ಫಸ್ಟ್ ನೀವು ನೀರು ಪರೀಕ್ಷೆ ಮಾಡಬೇಕು. ನೀರು ಪರೀಕ್ಷೆ ಮಾಡಿದ ನಂತರ ಅದರಲ್ಲಿ ಲವಣಾಂಶಗಳ ಪ್ರಮಾಣ ಕಡಿಮೆ ಇರಬೇಕು. ನಿಮ್ದೇನು ಬೋರ್ ಅಥವಾ ಬಾವಿ? ಬೋರ್ ಇದ್ರೆ ಬೋರಿನ ನೀರು ಹೆಚ್ಚಿಗೆ ಅದರಲ್ಲಿ ಲವಣಾಂಶ ಇರುತ್ತೆ. ಅದನ್ನು ಪರೀಕ್ಷೆ ಮಾಡಿ ನೀವು ಆ ನೀರು ಡ್ರಿಪ್ಗೆ ಸೂಕ್ತತೆ ಇಲ್ಲೋ ನಾವು ಹೇಳಿಕೊಡ್ತೇವೆ. ಯಾಕಂದ್ರೆ ಅದರಲ್ಲಿ ಹೆಚ್ಚಿಗೆ ಲವಣಾಂಶಗಳಿದ್ದು ಅಂತಂದರೆ ಡ್ರಿಪ್ ಹಾಕಿದಂದರೆ ಡ್ರಿಪ್ ನಾಜಲ್ ಸಗದಿ ಸಣ್ಣ ಸಣ್ಣ ಇರ್ತಾವೆ, ಅದು ಅಗದಿ ಒಂದು ವರ್ಷದಲ್ಲಿ ಅದೆಲ್ಲ ಬ್ಲಾಕ್ ಆಗಿಬಿಡ್ತದೆ. ಹೀಗಾಗಿ ನಿಮ್ಮ ಎಲ್ಲ ಬ್ಲಾಕ್ ಆಗತ್ತೆ ಅಂದರೆ ನೀವು ನೀರು ಅದರ ಡ್ರಿಪ್ನಲ್ಲಿ ಸರಿಯಾಗಿ ಬರಲ್ಲ. ಅದಕ್ಕಾಗಿ ಡ್ರಿಪ್ ಹಾಕೋಕ್ಕಿಂತ ಮುಂಚಿತವಾಗಿ ನೀವು ನೀರು ನೀರಾವರಿಗೆ ಡ್ರಿಪ್ ನೀರಾವರಿಗೆ ಸೂಕ್ತತೆ ಎಲ್ಲ ನೋಡ್ಕೊಳ್ಬೇಕು. ಅದಕ್ಕಾಗಿ ಅತಿ ಮುಖ್ಯ ಅಂದರೆ ನೀವು ನೀರು ಪರೀಕ್ಷೆ ಮಾಡಲಿಕ್ಕೆ ನಮ್ಮ ಈ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ನೀರು ಪರೀಕ್ಷೆ ಮಾಡಿಕೊಂಡು ಹೋಗಬೇಕು. ನಾವು ಹೇಳ್ತೇವೆ ಈ ನೀರು ನೀರಾವರಿಗೂ ಆಯಿತು ಅಥವಾ ನಿಮ್ಮ ಡ್ರಿಪ್ಪಿಗೂ ಸೂಕ್ತತೆ ಇಲ್ಲ ಅಂತ ನಾವು ಹೇಳಿಕೊಡ್ತೇವೆ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ನಾವು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನಿಂದ ಗುರುರಾಜ್ ಅಂತ ಹೇಳಿ ಸರ್. ಹೇಳಿ ಸರ್. ಸರ್, ನಾವು ದಾಳಿಂಬೆ ಹಾಕಿದೀವಿ ಸರ್ ನಮ್ಮ ತೋಟದಲ್ಲಿ. ದಾಳಿಂಬೆ ಈಗ 4 ವರ್ಷ ಆಯ್ತು ಸರ್ ಕಿತ್ತಿದೀವಿ ಸರ್. 13-14 ವರ್ಷ ಇದ್ದು ಸರ್. ಆಗ್ಲಿ. ಸೊರಗು ರೋಗ ಬಂದು ಗಿಡಗಳು ಹೋಗ್ತಿದ್ವು ಸರ್. ಈಗ ನಾವು ಒಳ್ಳೆ ದಾಳಿಂಬೆ ಮಾಡಬಹುದನ್ ಸರ್? ಈಗ ಅದಕ್ಕೆ ರೆಸ್ಟ್ ಪೀರಿಯಡ್ ಬೇಕ್ರಿ. ಯಾಕಂದ್ರೆ ನಿಮ್ಗೆ ರೋಗ ತೀವ್ರ ತರನಾಗಿ ಬಂದಿತ್ತು, ನಿಮ್ದೊಂದೇ ಅಲ್ಲ, ರಾಯಚೂರು ಮತ್ತು ಬಿಜಾಪುರ ಭಾಗದಲ್ಲಿ ಯಾರ್ಯಾರು ಬೆಳೆ ದಾಳಿಂಬೆ ತಗೊಂಡಿದ್ರು ಅವ್ರಿಗೆಲ್ಲರಿಗೂ ಇದು ಅನಾನುಕೂಲ ಆಗಿದೆ. 4 ವರ್ಷ ಆಯ್ತು. ಈಗ ಈಗ 4 ವರ್ಷ ಆಗಿದೆ ಅಂತಂದ್ರೆ ಈಗ ಯಾವ ಮತ್ತೊಮ್ಮೆ ನೀವು ದಾಳಿಂಬೆ ತಗೋಬಹುದು. ಆದ್ರೆ ನೀವು ತಜ್ಞರ ಒಂದು ಅಭಿಪ್ರಾಯ ತಗೊಂಡು ಮೊದಲಿಂದ ಬಿತ್ತನೆಯಿಂದ ಹಿಡಿದು ಅದಕ್ಕೆ ಏನೇನು ರೋಗ ಕೀಟ ಸಮಗ್ರ ಹತೋಟಿ ಕ್ರಮಗಳನ್ನ ತಿಳ್ಕೊಂಡು ಮತ್ತೊಂದ್ಸರಿ ನೀವು ಬೆಳೆ ಬೆಳಿಬಹುದು, ಅವಶ್ಯಕವಾಗಿ ಬೆಳಿಬಹುದು. ನಮ್ಮಿಂದ ಏನಪ್ಪ ಅಂದ್ರೆ ಈಗ ನೀವು ಆಲ್ರೆಡಿ ಒಂದ್ಸರಿ ಬೆಳೆದಿದ್ದೀರಿ ದಾಳಿಂಬೆ, ಅದರಲ್ಲಿ ಇರತಕ್ಕಂಥದ್ದು ಸಮಸ್ಯೆಗಳ ಬಗ್ಗೆ ಎಲ್ಲ ನಿಮ್ಗೆ ಸವಿಸ್ತಾರವಾಗಿ ಗೊತ್ತಿದೆ. ಇನ್ನೊಮ್ಮೆ ಅದೇ ಬೆಳೆ ಬೆಳೀತಿದ್ರಿ ಅಂತಂದ್ರೆ ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡು ಬೆಳೆಯೋದು ಸೂಕ್ತ ಅಂತ ನಾವು ಹೇಳ್ತೀವಿ. ಖಂಡಿತ. ಹಲೋ, ವಿಜಯಪುರದ ಬಾಬುರಾವ್ ಕುಲಕರ್ಣಿ ಹೇಳಿ ಸರ್. ಈಗ ನಮ್ಮ ಹೊಲದ ಮಣ್ಣನ್ನ ಏನ್ ಪರೀಕ್ಷೆ ಮಾಡಿಸ್ತೇವೆ, ಅದು ಒಮ್ಮೆ ಮಾಡಿಸಿದ್ಮೇಲೆ ಅದೇ ರೀತಿಯ ಬೆಳೆಗಳನ್ನ ಬೆಳಿಬೇಕಾ, ಮತ್ತ ಮೇಲಿನ ಮೇಲೆ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಹೇಗೆ? ಈಗ ಒಣ ಬೇಸಾಯದಲ್ಲಿದ್ದರೆ ನಾವು 3 ವರ್ಷಕ್ಕೊಮ್ಮೆ ಮಾಡಂತ ಹೇಳ್ತೇವ್ರಿ ಮಣ್ಣು ಪರೀಕ್ಷೆ. ಒಣ ಬೇಸಾಯದಲ್ಲಿ ನೀವು ಅಂದ್ರೆ ಒಣ ಬೇಸಾಯದ ಮಳೆ ಆಶ್ರಿತ ಬೆಳೆ. ಈಗ ಇರಿಗೇಷನ್ ಅಂತಂದ್ರೆ ನೀರಾವರಿಯಲ್ಲಿದ್ದರೆ ನಾವು ಆಫ್ಟರ್ 3 ಕ್ರಾಪ್ಸ್ ಅಂತೀವಿ, ಅಂದ್ರೆ 3 ಕ್ರಾಪ್ ಆದ್ಬಿಟ್ಲಿ ತೆಗೆದ ತಕ್ಷಣ ನಾವು ಮಣ್ಣು ಪರೀಕ್ಷೆ ಮಾಡೋದು ಹೇಳ್ತೀವಿ. ಆ ಮಣ್ಣು ಪರೀಕ್ಷೆ ಮಾಡಿದ ನಂತರ ಮಣ್ಣಿನಲ್ಲಿ ಯಾವ್ಯಾವ ಪೋಷಕಾಂಶಗಳಿವೆ ನಿಮ್ಗೆ ತಿಳಿಯತ್ತೆ, ಯಾವ್ಯಾವ ಎಷ್ಟೆಷ್ಟು ಪ್ರಮಾಣದಲ್ಲಿ ತಿಳಿಯತ್ತೆ. ನೀವು ಯಾವ ಬೆಳೆ ಬೆಳಿತೀರಲ್ಲ ಆ ಬೆಳೆನೂ ಬರೆದು ಕೊಟ್ಟರೆ ಆ ಬೆಳೆಗೆ ನಮ್ಮ ಯೂನಿವರ್ಸಿಟಿಯಿಂದ ನಾವು ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಬುಕ್ನಲ್ಲಿ ಕೈಪಿಡಿಯಲ್ಲಿ ನಾವೇನು ಮಾಡಿದ್ದೀವಿ ಈ ಬೆಳೆಗೆ ಎಷ್ಟು ಗೊಬ್ಬರ ಹಾಕಬೇಕಂತ ಹೇಳ್ತೇವೆ. ನಿಮ್ಮ ಮಣ್ಣಿನಲ್ಲಿ ಎಷ್ಟಿದೆ, ನೀವು ಇನ್ನು ಎಷ್ಟು ಪ್ರಮಾಣದಲ್ಲಿ ನೀವು ಆ ಬೆಳೆಗೆ ಹಾಕಬೇಕು ಅಂತ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಯಾವ ಪೋಷಕಾಂಶ ಕಡಿಮೆ ಇದೆ ಅದನ್ನು ಹಾಕಬೇಕು ನೀವು ಅಷ್ಟೇ. ಹಲೋ ಹಲೋ ಸರ್ ಹೇಳಿ. ನಾವು ಇಲ್ಲಿ ರಾಯಭಾಗದಿಂದ ಭೀಮರಾವ್ ಕೋಕಾಟೆ ಮಾತಾಡೋದ್ರಿ. ಹೇಳಿ ಸರ್. ಹೇಳಿ. ನಮ್ದು ನೀರಾವರಿ ಭೂಮಿ ಐತ್ರಿ. ಆಗ್ಲಿ. ಒಂದು 5 ವರ್ಷಕ್ಕೊಂದ್ರೆ ನಾವು ಮಣ್ಣು ಪರೀಕ್ಷೆ ಮಾಡಬಹುದು ಅಂದ್ರೆ ಮಾಡಬಾರ್ದು? ನೀರಾವರಿ ನಿಮ್ದು ಡ್ರಿಪ್ ಏನ್ ಹಾಕಿಲ್ಲ ಅಲ್ಲ? ನೀರಾವರಿ ಡ್ರಿಪ್ ಇಲ್ರಿ. ಡ್ರಿಪ್ ಇಲ್ಲ. ನೀರಿನ ಒಂದು ಮೂಲ ಯಾವ್ದು, ಯಾವ್ದ್ರ ನೀರ್ ತಗೋತೀರಾ ನೀವು? ಚಾನಲ್ ಇರಿಗೇಷನ್? ಕೆನಾಲ್ ನೀರ್ ಇದೆ ನಿಮ್ಗೆ. ನಾವು ನಮ್ಮ ವಿಶ್ವವಿದ್ಯಾನಿಲಯದಿಂದ ನಾವು ಹೇಳೋದು, ಶಿಫಾರಸು ಮಾಡೋದು 3 ವರ್ಷಗಳಿಗೆ ಒಮ್ಮೆ ಮಾಡಿ ಅಂತೇಳಿ. ನೀವು ನೀರಾವರಿ ಬೆಳೆ ಬೆಳೀತಾ ಇದ್ದೀರಾ, ಬೆಳೆ ಪರಿವರ್ತನೆ ಮಾಡ್ತೀರಾ, ಬೆಳೆ ಏನಾದ್ರು ಬದಲಾಯಿಸ್ತೀರಾ ಅಂತ ಅಂದಾಗ ನೀವು ಮಣ್ಣು ಪರೀಕ್ಷೆ ಮಾಡಿಸೋದು ಸೂಕ್ತ. ಹಲೋ ಹಲೋ ಹಲೋ. ನಮಸ್ತೆ ಸರ್. ನಮಸ್ತೆ ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಚೂರು ತಾಲೂಕು ಮೂಳ್ಕೊಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ. ಹೇಳಿ ಶಿವಲಿಂಗಯ್ಯ ಅವರೇ. ಸರ್, ನನ್ನ ಪ್ರಶ್ನೆ ಏನಂದ್ರೆ ಈಗ ಮಣ್ಣಿನ ಆರೋಗ್ಯದ ಬಗ್ಗೆ ಹೇಳ್ತೇನೆ. ಮಣ್ಣು ಆರೋಗ್ಯವನ್ನ ನಾವು ಹೆಂಗ್ ಮಾಡ್ಬೇಕು? ಯಾಕಂದ್ರೆ ಈಗ ರಾಸಾಯನಿಕಗಳಿಲ್ಲದೆ ಬೆಳೆ ಬರದಲ್ಲ ಬರ್ತದೆ ಅನ್ನೋದು ಯಾರು ಕಲ್ಪನೆ ಮಾಡ್ಕೊಳಂಗಿಲ್ಲ. ಅಂದ್ರೆ ನಾವು ರಾಸಾಯನಿಕನ ಉಪಯೋಗಿಸಿಯೂ ಕೂಡ ಮಣ್ಣು ಆರೋಗ್ಯ ಹೇಗೆ ಸಾಧ್ಯ ಸರ್, ಒಂದ್ ಸ್ವಲ್ಪ ಸಂಕ್ಷಿಪ್ತದಲ್ಲಿ ವಿವರಿಸಿ. ಮಣ್ಣು ಆರೋಗ್ಯ ಅಂದ್ರೆ ನೀವು ಏನ್ ಮಾಡ್ಬೇಕು, ಮಣ್ಣಿಗೆ ಎಷ್ಟು ಸಾಧ್ಯಕ್ಕತ್ತಷ್ಟು ಸಾವಯವ ಗೊಬ್ಬರಗಳನ್ನ ಹಾಕ್ಬೇಕು. ಇತ್ತಿತ್ತಲಾಗಿ ಏನಾಗಿದೆ ಅಂದ್ರೆ ರೈತರು ಈ ಕೊಟ್ಟಿ ಗೊಬ್ಬರ ಹಾಕೋದು ಕಡಿಮೆ ಮಾಡಿದ್ದಾರೆ, ದನಗಳ ಸಂಖ್ಯೆನೂ ಕಡಿಮೆ ಆಗಿದೆ. ಮನೆಯಲ್ಲಿ ಮೊದಲು ಏನಿರ್ತಿದ್ವು, ಎತ್ತು ಎಮ್ಮಿ ಎಲ್ಲ ಭಾಳ ಇರ್ತಿದ್ದು. ನೀವೇನು ಕೊಟ್ಟಿ ಗೊಬ್ಬರ ಮಾಡಿ ಅಥವಾ ನೀವು ತಿಪ್ಪೆ ಗೊಬ್ಬರ ಅಂತೀರಿ ಆ ಕಡೆ, ಅದನ್ನೆಲ್ಲ ನೀವು ಸಾಕಷ್ಟು ಹಾಕ್ತಿದ್ದೀರಿ ಜಮೀನಿಗೆ. ಈಗ ಅದು ಹಾಕೋ ಪ್ರಮಾಣ ಕಡಿಮೆ ಆಗಿದೆ ಒಂದು ಮೊದಲೇದಾಗಿ. ಅದನ್ನು ಬಿಟ್ಟರೆ ನೀವು ವರ್ಮಿ ಕಾಂಪೋಸ್ಟ್ ಅಂತ ಹೇಳ್ತೀವಿ ನಾವು, ಅಂದರೆ ಎರೆಹುಳು ಗೊಬ್ಬರ, ಅದನ್ನು ಅಂಥದ್ದು ಮಾಡಿನೂ ಹಾಕಬೇಕು. ಅಥವಾ ಹಸಿರಳೆ ಗೊಬ್ಬರ, ಅಥವಾ ಮೊದಲು ಹೊಲದಲ್ಲಿ ನೀವೇಕತ್ತು ಕುರಿಗಾರನ ಕುರಿ ಸ್ಟಾಪ್ ಮಾಡ್ತಿದ್ರಿ ಹೊಲದಲ್ಲಿ, 15 ದಿನಗಟ್ಟಲೆ 8 ದಿನಗಟ್ಟಲೆ ಕುರಿ ಸ್ಟಾಪ್ ಮಾಡಿ ಕುರಿ ಗೊಬ್ಬರನ ಬೀಳ್ತಿತ್ತು. ಹೀಗಾಗಿ ಯಾವುದೇ ಥರ ಈಗ ಸಾವಯವ ಗೊಬ್ಬರವನ್ನು ಹಾಕಿದರೆ ಅದು ಮಣ್ಣು ಏನಕ್ಕತ್ತೆ, ಮಣ್ಣಿನ ಕನರಚನೆ ಆಗಲಿ, ಮಣ್ಣಿನ ಆರೋಗ್ಯ ಆಗಲಿ, ಮಣ್ಣಿನಲ್ಲಿ ಗಾಳಿ ಆಡೋದಾಗಲಿ, ಮಣ್ಣಿನಲ್ಲಿ ಮಣ್ಣಿನ ಟೆಂಪರೇಚರ್ ಅಂತೀವಿ ನಾವು, ಇವೆಲ್ಲ ಎಲ್ಲ ಒಂದು ಸರಿಯಾದ ಪ್ರಮಾಣದಲ್ಲಿ ಇದ್ದರೇ ಮಣ್ಣು ಆರೋಗ್ಯ ಇರುತ್ತೆ. ಅಂದರೆ ಅವು ಈ ಪರ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಈ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಇರಬೇಕಂತಿದ್ರೆ ಈಗ ನಮ್ಮಲ್ಲಿ ಅದು ಮಣ್ಣಿನ ಉಷ್ಣತೆ ಕರೆಕ್ಟಾಗಿರಬೇಕು. ಅಂದರೆ ಈಗ 17-25 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂದರೆ ಸೂಕ್ಷ್ಮ ಜೀವಿಗಳು ಚೆನ್ನಾಗಿ ಅವ್ರ ಗ್ರೋತ್ ಆಕ್ಟಿವಿಟಿ ಇರುತ್ತೆ, ಅಂದರೆ ಅವ್ರ ಬೆಳವಣಿಗೆ ಮತ್ತು ಅವು ಆ್ಯಕ್ಟಿವ್ ಆಗಿರ್ತವೆ. ಅವು ನೀವು ಹಾಕಿದಂಥ ಗೊಬ್ಬರ, ಈಗ ಹೇಳಿರಲ್ಲ ನೀವು ರಾಸಾಯನಿಕ ಗೊಬ್ಬರ ಹಾಕ್ತೀವಂತ, ರಾಸಾಯನಿಕ ಗೊಬ್ಬರ ಹಾಕಿದ್ದನ್ನು ಕನ್ವರ್ಟ್ ಮಾಡಲಿಕ್ಕೆ ಕೂಡ ಸೂಕ್ಷ್ಮಾಣುಜೀವಿಗಳೇ ಬೇಕು. ಓ, ಈಗ ರಾಸಾಯನಿಕ ಗೊಬ್ಬರ ಹಾಕಿದ ಕೂಡಲೇ ತಕ್ಷಣ ಬೆಳೆ ಸಿಗುತ್ತೆ ಅಂತಂದ್ರೆ ತಪ್ಪು. ಅದು ಈಗ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದ ನಂತರ ಅದು ಕನ್ವರ್ಟ್ ಮಾಡಲಿಕ್ಕೆ ನಮ್ಮ ಮಣ್ಣಿನಲ್ಲಿ ಬ್ಯಾಕ್ಟೀರಿಯಾಗಳು ಬೇಕು, ಎಂಜೈಮ್ಗಳು ಬೇಕು. ಅವೆಲ್ಲ ನಮ್ಮ ಮಣ್ಣಿನ ಆರೋಗ್ಯ ಸಾವಯವ ಪ್ರಮಾಣ ಹೆಚ್ಚಿದ್ದರೆ, ಮಣ್ಣಿನ ಆರೋಗ್ಯ ಇದ್ದರಷ್ಟೇ ಅವು ಇರ್ತಾವೆ. ಅವು ಕನ್ವರ್ಟ್ ಮಾಡಿ ಸಸ್ಯಗಳಿಗೆ ಶೂ ರೂಪದಲ್ಲಿ ಅವು ರಾಸಾಯನಿಕ ಗೊಬ್ಬರವನ್ನು ಕನ್ವರ್ಟ್ ಮಾಡಿ ಸಸ್ಯ ಹೀರಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ತಾವೆ. ಅದಕ್ಕಾಗಿ ನಾವೇನು ಮಾಡ್ತೀವಿ, ಮಣ್ಣಿನ ಆರೋಗ್ಯದ ಬಗ್ಗೆ ಭಾಳ ಇದನ್ನು ಮಾಡಬೇಕು. ನೀವು ಬರೀ ಸರ್ಕಾರಿ ಗೊಬ್ಬರ ಹಾಕಿ ಬೆಳಿತೀನಿ ಅಂದರೆ ಸಾಧ್ಯನೇ ಇಲ್ಲ. ಸರ್, ಇನ್ನೊಂದು ಪ್ರಶ್ನೆ ರೀ. ಹಾಂ ಹೇಳಿ. ಈ ಮಲ್ಲಿ ಗೊಬ್ಬರ ಮತ್ತೆ ಕ್ಯಾಕ್ಟರ್ ಗೊಬ್ಬರ ಹಾಕ್ತಿರ್ತಾರೆ ಸರ್, ಅದ ಎಷ್ಟು ಮಟ್ಟಿಗೆ ಒಳ್ಳೇದಿರೋ ಭೂಮಿಗೆ ಹಾಕ್ಬೇಕು? ಯಾವ ಗೊಬ್ಬರ ರೀ? ಮಲ್ಲಿ ಗೊಬ್ಬರ ಈಗ ಅನ್ನ ಮಾಡಿ ಮಲ್ಲಿ ಗೊಬ್ಬರ ಹಾಕ್ತಾರೆ, ಫ್ಯಾಕ್ಟರಿ ಅದನ್ನು ನಾವು ಪರೀಕ್ಷೆ ಮಾಡ್ಬೇಕು ಒಂದು ಸ್ವಲ್ಪ. ಯಾಕಂದ್ರೆ ಅದರಲ್ಲಿ ಈಗ ನಾವು ಸಾಲ್ಟ್ ಕಂಟೆಂಟ್ ಹೆಚ್ಚಿದೆ ಅಂದ್ರೆ ಅದನ್ನ, ಅಥವಾ ಅದರಲ್ಲಿ ಸೋಡಿಯಂ ಹೆಚ್ಚಿದೆ ಅಂತಂದ್ರೆ ನಾವು ಹೇಳ್ತೇವೆ ನಿಮಗೆ, ಅದನ್ನು ಹಾಕ್ಬೇಕು. ಇದ್ರು ಕೂಡ ಸ್ವಲ್ಪ ಪರೀಕ್ಷೆ ಮಾಡಿ ನಾವು ಹಾಕ್ಲಿಕ್ಕೆ ಹೇಳ್ತೇವೆ. ಅಲ್ರಿ ಸರ್, ಆ ಮಣ್ಣಿಗೆ ಬಿಡ್ರಿ, ಮನುಷ್ಯ ವಾಸ ತಗೊಂಡ್ರ ಸಾಯಕ ಅನ್ಬೇಕು, ಆರಾಮ ವಾಸ ಬರ್ತದ್ರಿ, ಮಣ್ಣಿಗೆ ಅನಾರೋಗ್ಯ ಆಗ್ಬೋದಲ್ಲ ಅಂತೇಳಿ. ಖಂಡಿತ, ಅದನ್ನ ನೀವು ಏನ್ ಮಾಡ್ಬೇಕು, ಕ್ಯೂರಿಂಗ್ ಮಾಡ್ಬೇಕು ಅದನ್ನ. ಕ್ಯೂರಿಂಗ್ ಮಾಡಿ, ಕ್ಯೂರಿಂಗ್ ಮಾಡಿದ ಗೊಬ್ಬರನ ಅದು ಪಿ ಎಚ್ ಚೆಕ್ ಮಾಡ್ಬೇಕಾಗ್ತದೆ, ರಸಸಾರ ಅದ್ರಲ್ಲಿರ್ತಕ್ಕಂಥದ್ದು ಟಿ ಡಿ ಎಸ್ ಚೆಕ್ ಮಾಡ್ಬೇಕಾಗ್ತದೆ, ಲವಣಾಂಶ ಚೆಕ್ ಮಾಡ್ಬೇಕಾಗ್ತದೆ. ಅದನ್ನ ನೋಡಿ ಟ್ರೀಟ್ಮೆಂಟ್ ಆಗ್ಬೇಕು. ಟ್ರೀಟ್ಮೆಂಟ್ ಆದಂಥದನ್ನ ನೀವು ಹೊಲಕ್ಕೆ ಹಾಕ್ಬೇಕು. ಆ ರೆಕಮೆಂಡೇಶನ್ನು ನಮ್ಮ ವಿಶ್ವವಿದ್ಯಾಲಯದಿಂದ ಬರ್ತದೆ. ನೀವು ಸ್ಪೆಂಟ್ ವಾಶ್ ಅಂತೀರಾ, ಮಡ್ಡಿ ಅಂತೀರಾ? ನಾನು ವೃತ್ತಿಯಿಂದ ಶಿಕ್ಷಕ, ಆದ್ರೆ ನಮ್ಮ ಇದ್ರ ಕುಲಕಸವು ನಮ್ದು ವೃತ್ತಿ ಕೃಷಿ ಐತ್ರಿ. ಅದನ್ನ ಕೊಟ್ಟಿಗೆ ಗೊಬ್ಬರ ಬಿಟ್ಟು ಬೇರೆ ಗೊಬ್ಬರ ಹಾಕಂಗಿಲ್ಲ ಸರ್. ಅದನ್ನೇ ಹಾಕ್ಬೇಕ್ರಿ, ಅದನ್ನೇ ಹಾಕಿದ್ರೆ ಬಹಳ ಒಳ್ಳೇದು. ಅಲ್ರಿ, ನನಗೆ ಜನ ಎಷ್ಟೋ ಎಷ್ಟು ಜನ ತರ್ಗತ್ತೇನೆ ಸರ್, ಏನ್ರಿ ನಾವು ಎಷ್ಟು ಹಿಂದ ಇದ್ದೀನಿ, ಎಲ್ಲರೂ ಮಳಿ ಗೊಬ್ಬರ ಟ್ಯಾಕ್ಟರ್ ಗೊಬ್ಬರ ಹಾಕ್ತಾರ್ರಿ, ನೀವು ಹಾಕಂಗಿಲ್ಲ ಅಂತ ಇರ್ತಾರೆ ಸರ್, ಅದಕ್ಕೆ ನಿಮ್ಗೆ ಕೇಳಬೇಕು. ಹಾಕ್ತಾರೆ, ಅದು ವೈಜ್ಞಾನಿಕವಾಗಿ ಹಾಕ್ಬೇಕು ಅಂತ ನಾ ಹೇಳ್ತಾ ಇದ್ದೀನಿ. ಮಣ್ಣು ಪರೀಕ್ಷೆ ಯಾವಾಗ ಮಾಡಬೇಕು ಒಂದು ಸ್ವಲ್ಪ ಹೇಳಿ, ಯಾರ ಹತ್ರ ಮಾಡಿಸ್ಬೋದು ಮಣ್ಣು ಪರೀಕ್ಷೆ? ಈಗ ಎಲ್ಲ ಬೆಳೆಗಳ ಹಾರ್ವೆಸ್ಟ್ ಆದ ನಂತರ, ಅಂದರೆ ಕೊಯ್ಲು ಆದ ನಂತರ ಮಣ್ಣು ಪರೀಕ್ಷೆ ಮಾಡಿಸೋದು ಸೂಕ್ತ ರೀ. ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದಲ್ಲಿ. ಹಲೋ ಹಲೋ ಹೇಳಿ. ನಾನು ಅಶ್ವಿನ್ ತಾಲೂಕು ಕಟಗೇರಿನ ಹರಿಯಪ್ಪ ಹಲ್ಲ ಮಾತಾಡೋದ್ರಿ. ಹೇಳಿರಿ. ಈಗ ನಾವು ಮಣ್ಣು ಪರೀಕ್ಷೆ ಮಾಡ್ಲಾಕ ಒಂದು ಕೊಟ್ಟಿದೀವ್ರಿ ಸರ, ಯಾರ್ದಲ್ಲಿ ಸರಿ ನಂಬರ್ ಏನ್ರಿ, ಎಲ್ಲಾರು ಪಾಕೆಟ್ದಾಗ ಹಾಕಿ ಕೊಟ್ಟಿದೀವ, ಅನಿವಾರ್ಯ ಬ್ಯಾರೆ ನಂಬರ್ ಬ್ಯಾರೆ ಸರ್ವಿ ಬಂತು. ಈಗ ನಾವು ಮಣ್ಣು ಪರೀಕ್ಷೆ ಮಾಡ್ಬೇಕಾರ ನಾವು ಏನ್ ಮಾಡ್ಬೇಕು, ಎಲ್ಲಿ ಕಳ್ಸ್ಬೇಕು? ನಿಮ್ ಅಲ್ಲ, ನೀವ್ ಎಲ್ಲಿ ಕೊಟ್ಟಿದ್ರಿ ಮಣ್ಣು ಪರೀಕ್ಷೆ ಮಾಡ್ಲಿಕ್ಕೆ? ನಮ್ಮ ಕೃಷಿ ಅಧಿಕಾರಿಗಳಿದೆ ಅದ್ರಲ್ಲಿ ಅಲ್ಲಿ ಕೊಟ್ಟಿದ್ರಿ ಎಲ್ಲ, ಬ್ಯಾಗ್ನಾಗ ಹಾಕಿ ಅದ ಇಲ್ಲ ಹಂಗೇನ್ ಆಗಲ್ಲ. ನೀವು ಮಣ್ಣು ಪರೀಕ್ಷೆ ಮಾಡ್ಲಿಕ್ಕೆ ಕಿಲೋ ಹಾಕಿ ಎಲ್ಲ ನಮ್ಮ ಹೆಸರ ಸರ್ವೆ ಹಾಕಿ ಕಳಿಸಿದ್ವಿ, ಬ್ಯಾರೆ ಬ್ಯಾರೇನ ಬಂದು ಬಿಡ್ತೀರಿ ಅಂತ ನಾವು ಈಗ ಒಂದು ಬೆಳೆ ಮಾಡಬೇಕು, ಈಗ ನಾವು ಗೊಂಜಲ ಆಗ್ಬೇಕು ಅಂತ ಆಶೆ ಪಟ್ಟಿರ್ತೀರಿ. ಮಳಿ ಆಗಂಗಿಲ್ಲ, ನೀವೇ ನಮ್ಮಲ್ಲಿ ನೀರಂಗಿಲ್ಲ, ನಮ್ಗದ ಸಮಸ್ಯೆ ಆಗತಿ. ಆಗ ನೀವು ಪರೀಕ್ಷೆ ಮಾಡಿಕೊಟ್ಟು ಸರಿ ಐತಿ, ನಮ್ಗ ಆಗ ಮಳೆ ಆಗಂಗಿಲ್ಲ, ನಾವು ಬ್ಯಾರೆ ಬಿತ್ತು ಬಿಡಕತಿ. ಆಗ ಹೆಂಗ ಸಮಸ್ಯೆ ಮಾಡ್ಬೇಕು ಸರ? ಅಲ್ಲ ಈಗ ಮಳೆ ಅಂತೂ ನಮ್ಮ ಕೈಯಲ್ಲಿಲ್ರಿ. ಮಳೆ ನಮ್ಮ ಕೈಯಲ್ಲಿಲ್ಲ, ಮಳೆ ಆದಾಗ ನಾವು ಬಿತ್ತಬೇಕು. ಆದ್ರೆ ನಾವು ಮಣ್ಣು ಪರೀಕ್ಷೆ ಮಾಡಿ ಯಾವ ಬೆಳೆ ಮಾಡ್ತೀವಿ ಕೇಳ್ತೀರಿ? ಹೋಗ್ತೀವ್ರಿ, ನಾವ್ ಅದ್ರ ಬೆಳೆ ಹೇಳ್ತೀವಿ, ಗಂಜಾಳ ಬೆಳೆ ಮಾಡ್ತೀವಿ ಹೇಳ್ತೀವ್ರಿ. ಆ ನಮ್ ಟೈಮ್ ಸರಿ ಅದ್ ಮಳೆ ಆಗ್ಲಿಕ್ಕಂದ್ರೆ ನಾವು ಮತ್ತೆ ಹೆಸರ ಉದ್ದ ಏನ್ರಿ ಬಿತ್ತಬಾರ್ದತಿ. ಆಗ ನಾವ್ ಹೆಂಗ್ ಮಾಡ್ಬೇಕು? ಅಲ್ಲ ನೀವು ಗೋವಿನ ಜೋಳ ರೀ ಯಾವಾಗಾದ್ರೂ ಬಿತ್ತಬಹುದು, ಅದನ್ನ ಅದಕ್ಕೆ ಸೀಸನ್ ಅಂತ ಇಲ್ಲ ಗೋವಿನ ಜೋಳಕ್ಕೆ. ಅಲ್ಲ ಗೋವಿನ ಜೋಳ ಯಾವಾಗಾದ್ರೂ ಬಿತ್ತಾರೆ ಅದನ್ನ, ಅದಕ್ಕೆ ಅದ ಮುಂಗಾರಿ ಒಳಗೆ ಮಳೆ ಆದ ತಕ್ಷಣ ನೀವು ಬಿತ್ತರಿ ಗೋವಿನ ಜೋಳ ಬಿತ್ತಿದ್ರೆ. ಅದ್ರ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೀವು ಗೊಬ್ಬರ ಹಾಕ್ರಿ, ಮಣ್ಣು ಪರೀಕ್ಷೆ ಆಧಾರ ಮೇಲೆ ಗೊಬ್ಬರ ಹಾಕ್ಬೇಕು. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಹೇಳಿ ಸರ್. ನಾನು ಚಿತ್ರದುರ್ಗ ಜಿಲ್ಲೆಯಿಂದ ಮಿಸ್ಟರ್ ಕಲ್ಲಪ್ಪ ಅಂತ ಸರ್. ಹೇಳಿ ಸರ್. ಈಗ ಬೇರೆ ಬೇರೆ ಜಾಗದಲ್ಲಿ ಜನರು ಸೂಕ್ತ ಮಣ್ಣಿನ ಒಳಗಡೆ ಬೇರೆ ತರ ಬೆತ್ತ, ಈಗ ಒಂದ್ ಮಣ್ಣು ಇದೆ ಸರ್ ಅಲ್ಲಿ ಬೆತ್ತ ಹಾಕ್ಬೇಕು, ಅಲ್ಲಿ ರಾಗಿ ಹಾಕ್ತಾ ಇದಾರೆ. ಮತ್ತೆ ಅಡಕೆನ ತಪ್ಪು ಮಣ್ಣಲ್ಲಿ ಹಾಕ್ತಾ ಇದಾರೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳ್ಬೋದಾ ಸರ್? ಈಗ ನಾವು ನಮ್ಮಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಯಾವ ಮಣ್ಣಿಗೆ ಯಾವ ಬೆಳೆಗಳು ಸೂಕ್ತ ಅಂತೇಳಿ ನಾವು ಲ್ಯಾಂಡ್ ರಿಸೋರ್ಸ್ ಇನ್ವೆಂಟ್ರಿ ಅಂತೇಳಿ ಅಂದ್ರೆ ಭೂ ಬಳಕೆ ಸಾಮರ್ಥ್ಯದ ಮೇಲೆ ನಾವು ಎಲ್ಲ ಮಾಡಿ ಕಂಡಿಡಿದು ಇಟ್ಟಿದ್ದೀವಿ ರೀ. ಯಾವ ಮಣ್ಣಿಗೆ ಯಾವ ಬೆಳೆ ಸೂಕ್ತ ಅನ್ನೋದು ನಾವು ಪಾಠನೂ ಮಾಡ್ತೀವಿ, ಅದಿದೆ. ಈಗ ನಮ್ಮಲ್ಲಿ ಸಾಂಪ್ರದಾಯಿಕ ಬೆಳೆಗಳು ಯಾವ ಜಾಗದಲ್ಲಿ ಯಾವ ಸಾಂಪ್ರದಾಯಿಕ ಬೆಳೆಗಳು ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಸಾಂಪ್ರದಾಯಿಕವಲ್ಲದ ಬೆಳೆಗಳನ್ನ ಬೆಳೆದಾಗ ಸಮಸ್ಯೆಗಳು ಬರ್ತಕ್ಕಂಥದ್ದು ಸಹಜ. ಅಡಿಕೆ ಬೆಳೆಗೆ ನೀರು ಬಸಿಬೇಕು, ನೀರು ನಿಂತರೆ ಅಡಿಕೆ ಬೆಳೆನಲ್ಲಿ ಕೊಳೆ ರೋಗ ಬರ್ತದೆ, ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಮನುಷ್ಯ ಅತಿ ಆಸೆಯಿಂದ ಅಸಾಂಪ್ರದಾಯಿಕ ಅಥವಾ ಸಾಂಪ್ರದಾಯಿಕವಲ್ಲದ ಬೆಳೆಗಳನ್ನ ಬೆಳೀಲಿಕ್ಕೆ ಹೊರಟಿದ್ದಾರೆ, ಅದು ವೈಜ್ಞಾನಿಕವಾಗಿ ಬೆಳಿಬೇಕು. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಾವು ಬೀರ್ವಳಿಂದ, ಕಲಘಟಗಿ ತಾಲೂಕು ಬೀರ್ವಳಿಂದ ಪಕ್ಕೀರಪ್ಪ ಇಂಗ್ಳಿಗೆ ಅಂತ ಹೇಳಿ ಪಕ್ಕೀರಪ್ಪ. ತಾವು ಸರ ಈಗ ಡ್ರಿಪ್ ಬಗ್ಗೆ ಹೇಳಿರಿ ಸರ್, ನಮ್ಮ ರೈತರಿಗೆ ನೀರು ಪರೀಕ್ಷೆ ಮಾಡಿ ಆನಂತರ ಡ್ರಿಪ್ ಮಾಡ್ಬೋದು ಅಂತೇಳಿ. ಆದ್ರೆ ಯಾವ್ಯಾವ ಬೆಳೆಗಳಿಗೆ ಯಾವ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು, ಅದು ರೈತರ ವಂತಿಗೆ ಎಷ್ಟು, ಸರ್ಕಾರದ ಸಹಾಯಧನ ಎಷ್ಟು, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಸ್ತಾರವಾಗಿ ಮಾಹಿತಿ ಕೊಡಿ ಸರ್. ಈಗ ಸರ್ಕಾರದ ಸಹಾಯಧನ ಬಗ್ಗೆ ಅಂದ್ರೆ ನೀವು ನಿಮ್ಮ ಕೃಷಿ ಇಲಾಖೆ ಬಗ್ಗೆ ಅಲ್ಲಿ ಹೋಗಿ ನೀವು ಕೇಳ್ಬೇಕು. ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಬಗ್ಗೆ ಕಚ್ಚಿರ್ತಾರಲ್ಲ, ಅವರು ಸಹಾಯದ ಬಗ್ಗೆ ಅವ್ರು ಹೇಳ್ತಾರೆ ರೀ. ನಾವು ವೈಜ್ಞಾನಿಕವಾಗಿ ನಿಮಗೆ ಯಾವ ಬೆಳೆ ನಿಮ್ಮ ಭೂಮಿ ಬೆಳೆ ಸೂಕ್ತಿದೆ ಬೆಳಿಲಿಕ್ಕೆ ಅಂತ ಅದನ್ನ ಹೇಳ್ತೇವೆ ನಾವು ಅಷ್ಟೇ. ಈಗ ಯಾವ್ಯಾವ ಬೆಳೆಗಳಿಗೆ ಡ್ರಿಪ್ ಡ್ರಿಪ್ ನೀವು ಯಾವ ಬೆಳೆ ಬೆಳಿತೀರಿ ಅಂತ ನಮ್ಮತೆಗೆ ಬಂದು ನೀವು ಚರ್ಚೆ ಮಾಡ್ರಿ. ಇದು ಬಂದು ನಿಮ್ಮ ಮಣ್ಣು ತೊಗೊಂಡ್ಬನ್ರಿ, ನಿಮ್ಮ ನೀರು ತೊಗೊಂಡ್ಬನ್ರಿ, ಮಣ್ಣು ಪರೀಕ್ಷೆ ಮಾಡಬೇಕು, ನೀರು ಪರೀಕ್ಷೆ ಮಾಡಬೇಕು. ಅಲ್ಲ ಫಕೀರಪ್ಪ ಅವ್ರು ಒಂದು ಮಾತು ಕೇಳಿಲ್ಲೇ, ನೀವು ಮಣ್ಣು ಪರೀಕ್ಷೆ ಮಾಡಬೇಕು. ನಿಮ್ಮ ಮಣ್ಣು ಪರೀಕ್ಷೆ ಮಾಡಿದ ನಂತರ ನೀವು ಯಾವ ಬೆಳೆ ಬೆಳಿಲಿಕ್ಕೆ ಸೂಕ್ತಿದೆ ಅಂತ ಹೇಳ್ತೇವೆ. ಹಾಂ, ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಹಾಕಬೇಕು ಅಂತ ಹೇಳ್ತೇವೆ. ನೀರು ಪರೀಕ್ಷೆ ಮಾಡಿದ ನಂತರ ಕೂಡ ನಿಮ್ಮ ನೀರು ಡ್ರಿಪ್ ಉಪಯೋಗ ಆಗ್ತದೋ ಅಥವಾ ಬಸಿಗಾಲಿ ಅಥವಾ ಅದು ಯಾವ ಅಥವಾ ನೀರಾವರಿ ಮಾಡಲಿಕ್ಕೆ ಉಪಯೋಗತೆಯಲ್ಲ ಅಂತ ಹೇಳ್ತೇವೆ. ನೀರು ಪರೀಕ್ಷೆ ಮಾಡಿದ ನಂತರ ಹೇಳ್ತೇವೆ ನಾವು. ನೀರು ಪರೀಕ್ಷೆ ಮತ್ತು ಮಣ್ಣು ಪರೀಕ್ಷೆ ರಿಸಲ್ಟ್ ಆಧಾರದ ಮೇಲೆ ಹೇಳ್ತೀವಿ. ಹಾಂ, ಎರಡು ಆಧಾರದ ಮೇಲೆ ಹೇಳ್ತೇವೆ ನಾವು. ರಿಸಲ್ಟ್ ಓಕೆ ಆದ ನಂತರ ನೀರು ಪರೀಕ್ಷೆ ಮಾಡಬೇಕು. ನೀರು ಪರೀಕ್ಷೆ ಮಾಡಿದ ನಂತರ ನಾವು ಡ್ರಿಪ್ ಹೇಳ್ತೇವೆ. ನೀರು ಪರೀಕ್ಷೆಗೆ ಮಾಡಿದ ನಂತರ ಈ ನೀರು ಡ್ರಿಪ್ ಉಪಯೋಗ ಇದೆ ಇಲ್ಲೋ ಹೇಳ್ತೇವೆ. ಅಲ್ಲ, ನೀರು ಪರೀಕ್ಷೆ ಮಾಡಿದ ನಂತರ ನಿಮ್ ನೀರು ಒಳ್ಳೆದಿದ್ರೆ ಅಷ್ಟೇ ನಿಮ್ಗೆ ಏನೋ ಸಬ್ಸಿಡಿ ಕೊಡ್ತಾರ ಅವರು, ಇಲ್ಲಿದ್ರೆ ನಿಮ್ಗೆ ಸಬ್ಸಿಡಿನೇ ಕೊಡಲ್ಲ. ಗೌರ್ಮೆಂಟ್ ರೂಲ್ಸ್ ಇದೆ ನಾ ಅಂದ್ರೆ ಏನು, ತೋಟಗಾರಿಕೆ ಬೆಳೆಗಳಾಗಲಿ ಅಥವಾ ಯಾವುದೇ ಇರಲಿ, ಅದು ನೀರು ಮಣ್ಣು ಎರಡೂ ಸರಿಯಾಗಿದ್ದರೆ ಅಷ್ಟೇ. ಮಣ್ಣಿನ ಆರೋಗ್ಯ ಸರಿ ಇತ್ತು, ನಿಮ್ಮ ಬೆಳೆ ಬೆಳೆಗೆ ಸೂಕ್ತ ಇದೆ ಅಂತ ಇರಬೇಕು. ನಂತರ ನಿಮ್ಮ ನೀರು ಕೂಡ ಒಳ್ಳೇದಿರಬೇಕು ಡ್ರಿಪ್ಪಿಗಾಗಲಿ, ಅಂದರೆ ಡ್ರಿಪ್ ಸಬ್ಸಿಡಿ ಕೊಡಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದ. ಹಲೋ, ನಮ್ಮ ರೈತ ಬಾಂಧವರು ಕೇಳ್ತಾ ಇದ್ರು ಅಂದ್ರೆ ಡಾಕ್ಟರ್ ಜಗದೀಶ್ ಅವರೇ, ಅಂದ್ರೆ ಮಣ್ಣು ಸರಿ ಇದೆ ಅಂತ ಪರೀಕ್ಷೆ ಮಾಡಿದ್ಮೇಲೆ ನೀವು ಸರ್ಟಿಫೈ ಮಾಡಿದ್ಮೇಲೆ ಅವ್ರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೋದು ಅಥವಾ ತೋಟಗಾರಿಕೆ ಬೆಳೆ ಬೆಳೀತಾ ಇದ್ರೆ ನಮ್ಮಲ್ಲಿ ಅಲ್ಲಿ ತೋಟಗಾರಿಕೆ ಇಲಾಖೆಯ ಸಹಾಯಕತೆ ತೆಗೆದುಕೊಳ್ಬೋದು. ಲೈನ್ ಡಿಪಾರ್ಟ್ಮೆಂಟ್ಸ್ ಇದೆ ಸರ್, ಲೈನ್ ಡಿಪಾರ್ಟ್ಮೆಂಟ್ಸ್ ಅಂತಂದ್ರೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಎಲ್ಲ ಇದೆ, ಅಲ್ಲಿ ಸಂಪರ್ಕ ಮಾಡಿದ್ರೆ ಸರಿಯಾದ ಮಾಹಿತಿ ಸಿಗುತ್ತೆ. ಹಲೋ ಸರ್. ಹಲೋ ಹೇಳಿ. ನಮಸ್ಕಾರ ಸರ್. ನಮಸ್ತೆ ಸರ್. ನವಣೆ ಬೆಳಿಲಿಕ್ಕೆ ಯಾವ ಮಣ್ಣು ಸೂಕ್ತ ಅಂತೀರಿ? ನಮ್ದು ಕಪ್ಪು ಮಣ್ಣು ಇರ್ತಾರೆ. ಹಾಂ, ನವಣೆ ಬೆಳೆ ಏನಿದೆಯಲ್ಲ ಇದು ನಮಗೆ ನೀರು ಅತ್ಯಂತ ಕಡಿಮೆ ನೀರಿನಲ್ಲಿ ಬರ್ತಕ್ಕಂಥ ಬೆಳೆ, ಮತ್ತು ಮಣ್ಣಿನ ಅಲ್ಲ ಮಣ್ಣಿನ ಆಳ ಕಡಿಮೆ ಇರ್ತಕ್ಕಂಥ ಪ್ರದೇಶದಲ್ಲಿ ಈ ವೇಸ್ಟ್ ಲ್ಯಾಂಡ್ ಅಂತಾನೆ ಕರಿಬೋದು. ಎಲ್ಲಿ ಫಲವತ್ತತೆ ಕಡಿಮೆ ಇದೆ ಅಲ್ಲಿ ಬೆಳೀತಕ್ಕಂಥ, ನೀವು ಫಲವತ್ತಾಗಿರೋ ಜಮೀನವರು ನವಣೆ ವಿಚಾರ ಮಾಡೋದಕ್ಕಿಂತ ಇನ್ನೂ ಚೆನ್ನಾಗಿರ್ತಕ್ಕಂಥ ಆದಾಯ ತರ್ತಕ್ಕಂಥ ಬೆಳೆಗಳನ್ನ ವಿಚಾರ ಮಾಡೋದು ಸೂಕ್ತ. ಹಲೋ. ಹಲೋ, ಮುರಿಯಪ್ಪ ಮರಗ ಮಾತಾಡ ಸರ್. ಎಲ್ಲಿ ಅವ್ರಿಂದ್ರಿ? ಅಣ್ಣಾಪುರದಿಂದ್ರಿ. ಇದು ಸೌಳ ಜವಳಿ ಐತ್ರಿ. ಇಲ್ಲಿ ಸೌಳ ಜವಳಿ ಇದೆ. ಹ್ಞೂನ್ರಿ. ಹಾ, ಮತ್ತೆ ಕಬ್ಬು ಬೆಳಿಬೇಕಾದ್ರೆ ಯಾವ ಪ್ರಕಾರ ಬೆಳಿಬೇಕಾಯ್ತಿ? ಅಲ್ಲ, ಸೌಳ ಜವಳಿ ಇದ್ದರಿ ನಿಮ್ಗೆ ಕಬ್ಬು ಬೆಳಿಲಿಕ್ಕೆ ಸರಿನೇ ಅಲ್ಲ ಭೂಮಿ ಅದು. ಅದನ್ನ ನೀವು ಏನು ಮಾಡಬೇಕು, ಸೌಳ ಜವಳು ಪ್ರಮಾಣ ಕಡಿಮೆ ಮಾಡಬೇಕು. ಅಲ್ಲ ಅಲ್ಲ, ಸೌಳು ಜೌಳು ಅಂತಂದ್ರೆ ಈಗ ಬಸಿಗಾಲು ಮಾಡಿ ಸೌಳು ಹೊರಗೆ ಹಾಕಬೇಕು ಮೊದಲ. ಅಲ್ಲ, ಸೌಳು ಇತ್ತಂತಂದ್ರೆ ನೀವು ಬಸಿಗಾಲು ಮಾಡಿ ಸೌಳನ್ನು ಹೊರಗೆ ಹಾಕಬೇಕು ನಿಮ್ಮ ಭೂಮಿಯಿಂದ. ನಿಮಗೆ ಸೌಳು ಹೊರಗೆ ಹಾಕದಿದ್ರೆ ಕಬ್ಬು ಬರೋದಿಲ್ಲ, ಇಲ್ಲ ಬೆಳೆ ಬೆಳೆ ಬರೋದಿಲ್ಲ. ಹಲೋ, ಬೆಳೆನೇ ಬರೋದಿಲ್ಲ ರೀ, ಕಬ್ಬಿನ ಬೆಳೆನೇ ಬರೋದಿಲ್ಲ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಳಿ. ನಾವು ರೊಟ್ಟಿ ವಾರ್ಡ್ ಕುಂಬೋ ತಾಲೂಕು ರೊಟ್ಟಿ ವಾರ್ಡ್ದಿಂದ ಮಾಡ್ತಾ ಇದ್ದೀವಿ ಸರ. ಹೇಳಿ ಮೇಡಮ್. ನಾವು ಈಗ 2 ವರ್ಷ ಆತ್ರಿ ಸರ್, ನಾವು ಮಣ್ಣು ಪರೀಕ್ಷೆ ಕೊಟ್ಟು ಅದ್ರ ರಿಪೋರ್ಟ ಕೊಟ್ಟಿಲ್ರಿ ಸರ್ ನಮಗೆ. ಹಾಂ ಹಾಂ, ಅದು ಏನಾಗುತ್ತೆ ನಿಮಗೆ, ಎಲ್ಲ ರೈತರು ಒಂದೇ ಸರಿ ಮಣ್ಣು ಪರೀಕ್ಷೆ ಕೊಟ್ಟಾಗ ಆ ಮಣ್ಣು ಮಾದರಿಗಳನ್ನ ಎಲ್ಲ ಅದನ್ನು ಪ್ರೋಸೆಸ್ ಮಾಡಿ ಅದನ್ನು ವಿಶ್ಲೇಷಣೆ ಮಾಡಿ ನಿಮಗೆ ಫಲಿತಾಂಶ ಕೊಡೋದು ವಿಳಂಬ ಆಗ್ಬೋದು. ನಿಮಗೆ ನಿಮ್ಮ ಮಣ್ಣಿನ ಬಗ್ಗೆ ತಿಳ್ಕೊಬೇಕು, ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಅಂದರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಡ್ತಾರೆ ಅಥವಾ ನಿಮ್ಮ ತಾಲೂಕು ಕಚೇರಿಯಲ್ಲಿ ಮಾಡ್ತಾರೆ. ನಮ್ಮೂರೊಳಗೆ ಒಬ್ರು ನಿಂತಾರೆ, ಅವ್ರು ನಮ್ಮ ಹೊಲದೊಳಗೆ ಬಂದು ತಗೊಂಡು 4 ಭಾಗ ಮಾಡಿ ಅದು ವೈಜ್ಞಾನಿಕವಾಗಿ ತೆಗಿತಾರೆ, ಮಣ್ಣು ಮಾದರಿ ತೆಗಿತಾರೆ. ಅದು ನಿಮ್ಮ ನಮ್ಮಲ್ಲಿ ಬಂದರೆ ನಾವು ಬೇಗ ಮಾಡಿಕೊಡ್ತೀವಿ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಮಾಡ್ತಾ ಇದೀವಿ. ಆಯ್ತು ಸರ್. ನಮ್ಮಲ್ಲಿ ಕಲ್ಲಂಗಡಿ, ದೇಶಿಗೆ ಕಲ್ಲಂಗಡಿ ಹಾಕ್ಯಾರಿ ಸರ್. ಅದು ಹೆಂಗ ಬರ್ತೈತೆ ಅಂತ ಕೇಳಾತೀರಿ? ಹಾ, ಬರ್ತೈತಲ್ರಿ, ಈಗ ಸೂಕ್ತವಾದ ಸಮಯ, ನೀವು ಬೇಗ ಬರ್ತದೆ, 2-3 ತಿಂಗಳ ಒಳಗಡೆ ನಿಮಗೆ ಫಲ ಸಿಗ್ತದೆ. ಹಲೋ. ಹಲೋ ಸರ್, ನಾವು ಎಲ್ಪಾರ್ಟಿನ ಮಾತಾಡೋದು ಸರ್. ಯಾರು? ಎಲ್ಪಾರ್ಟಿ. ಹೇಳಿ ಹೇಳಿ ಹೇಳಿ ಸರ. ಬಾಳೆ ಬೆಳಿತೀವ್ರಿ. ಬಾಳಿಗೆ ಒಂದ್ ಸ್ವಲ್ಪ ನಮ್ಮದ ಕರಿ ಮಣ್ಣದ್ರಿ ಹತ್ರ. ಅದಕ್ಕ ನೀರ್ನ ಒಂದ್ ಸ್ವಲ್ಪ ಮಳೆಗಾಲದಾಗ ಹೆಚ್ಚಾದ್ರೂ ನಡೀತಿದೆ. ನಾ ನೀರ್ ಹೆಚ್ಚಾಗಲೇಬಾರ್ದ್ರಿ ಆ ಬೆಳೆಗಾದ್ರು. ನೀರ್ ಅಂದ್ರೇನು, ಈಗ ಹೆಚ್ಚಾದ್ರೆ ಯಾವುದೇ ಬೆಳೆ ಕೂಡ ಸಸ್ಯ ಸರಿಯಾಗಿ ಬರಲ್ಲ, ಬಾಳೆ ಸರಿಯಾಗಿ ಬರಲ್ಲ. ಅಂದ್ರೆ ಡ್ರೈನೇಜ್ ಇರಬೇಕು, ಎರಿ ಮಣ್ಣಿನಲ್ಲಿ ನೀವು ಸರಿಯಾಗಿ ಡ್ರೈನೇಜ್ ಇಟ್ಕೊಂಡು ಬಾಳೆ ಬೆಳೀರಿ. ಈಗ ನೀರು ಹೆಚ್ಚಾಯ್ತು ಅಂತಂದ್ರೆ ಯಾವುದೇ ಬೆಳೆ ಆಗಲ್ರಿ. ಅದು ಕೆಂಪುಗರ್ಸತ್ರಿ ಸರ್ ಒಂದ್ ಕಡೆ. ಹ್ಮ್, ಕೆಂಪುಗರ್ಸದಲ್ಲಿ ಒಂದ್ ಸ್ವಲ್ಪ ಸೈಡ್ ಒಂದ್ ಸ್ವಲ್ಪ ಬರೋದ್ರಿ. ಹ್ಮ್, ಅದಕ್ಕೆ ನೀರು ಪಾಸ್ ಆಗುವಂಗ ಮಾಡ್ರ. ಹಾ ಸರ್, ನೀವು ಬಸಿಗಾಲು ಮಾಡಿ ನೀರು ಪಾಸ್ ಆಗುವಂಗ ಮಾಡ್ರಿ, ಅಂದ್ರೆ ನಿಮ್ ಬಾಳೆ ಸರಿಯಾಗಿ ಬರ್ತದ. ಹಾ ಸರ್. ಹ್ಮ್, ಕೊನೆಯ ಕರೆಯನ್ನ ತೆಗೆದುಕೊಳ್ತಾ ಇದ್ವಿ. ಪ್ರೊಫೆಸರ್ ಮಾತಾಡಿ. ನಮಸ್ಕಾರ. ಹಲೋ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಹೇಳಿ. ಇದು ಸಂಚಾರಿ ಮತ್ತೆ ಕೃಷಿ, ಇದು ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಕ್ಕೆ ಸಂಚಾರಿ ಒಂದು ಪ್ರಯೋಗಾಲಯ ಇತ್ತಲ್ಲ ಸರ್. ಮೊಬೈಲ್ ಟೆಸ್ಟಿಂಗ್ ವ್ಯಾನ್ ಅಂತ ಇತ್ತರಿ ಮೊದಲು, ಈಗಿಲ್ಲ. ಈಗ ಸಿಬ್ಬಂದಿ ಕೊರತೆ ಆಗಿ ಅದನ್ನ ತೆಗೆದಿದ್ದಾರೆ. ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ನಿಮ್ಮ ಮಣ್ಣನ್ನ ಪರೀಕ್ಷೆ ಮಾಡಿಸ್ಕೋಬಹುದು. ಹೌದಾ ಸರ್? ಅದು ಆ ವ್ಯವಸ್ಥೆ ತಂದ್ರೆ ಚೆನ್ನಾಗುತ್ತೆ ಸರ್, ರೈತರ ಸ್ಪಾಟ್ ಅಲ್ಲೇ ಮಾಡಬಹುದು, ಸಮಸ್ಯೆ ಆಗಲ್ಲ. ತಾವೇ ತರಬೇಕು ಸರ್ ಅದು? ಏನ್ ಸರ್, ತಾವು ಮನವಿ ಕೊಡಿ. ಹಾ ಸರ್. ಹಾ, ಆಗ್ಬೋದು. ಹೌದಾ? ಖಂಡಿತ. ಆತ್ಮೀಯ ಕೇಳುಗರೆ, ಬಹಳ ವಿಸ್ತೃತವಾಗಿ ಇಲ್ಲಿ ತನಕ ಚರ್ಚೆ ಮಾಡಿದ್ವಿ. ಡಾಕ್ಟರ್ ಎಸ್ ಎಸ್ ಗುಂಡ್ಲೂರ್ ಅವರು, ಡಾಕ್ಟರ್ ಬಿ ಆರ್ ಜಗದೀಶ್ ಅವರು, ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಭಾಳ ವಿಸ್ತೃತವಾಗಿ ಮಣ್ಣು ವಿಜ್ಞಾನ ಕುರಿತಂತೆ. ಅಂದರೆ ಈಗ ನೋಡಿ ಎಷ್ಟು ಮಣ್ಣು ಸೌಳು ಜವಳಾಗಿಬಿಟ್ಟದ ಮಣ್ಣು, ನಮ್ಗೆ ನಿಜವಾಗಿ ಬೇಸರ ಆಗ್ತದೆ. ಅತ್ತಿನ ಕಡೆ ಹೋದರೆ ನಾವು ಇವತ್ತು ಸವಳು ಜವಳು ಮಣ್ಣು ಆಗಿಬಿಟ್ಟದೆ, ಜಾಸ್ತಿ ನಾವು ಯೂರಿಯ ಹಾಕ್ತೀವಿ ಅಂದರೆ ನಾವು ವೈಜ್ಞಾನಿಕವಾಗಿ ನಾವು ಬೆಳೆಯನ್ನು ಬೆಳೀಲಿಕ್ಕೆ ವಿಚಾರ ಮಾಡ್ತಾ ಇಲ್ಲ. ರೈತ ಬಾಂಧವರು ಮರುಪರೀಕ್ಷೆ ಮಾಡಬೇಕು ಇವೆಲ್ಲ ವಿಚಾರಗಳನ್ನು ಇಟ್ಕೊಳ್ಬೇಕು. ಯಾಕಂದರೆ ನೋಡಿ, ಅರಣ್ಯದೊಳಗೆ ನಾವು ಏನಾದ್ರು ಹಾಕ್ತೀವ, ಆದರೆ ಅದು ಅರಣ್ಯದ ಮಣ್ಣು ಹೆಂಗೆ ಎಷ್ಟು ಫಲವತ್ತಾಗಿರ್ತದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಮಣ್ಣಿಗೆ ಏನು ಬೇಕು ಅದನ್ನು ಹಾಕೋಣ. ಸೂಕ್ಷ್ಮ ಜೀವಿಗಳು ಎರೆಹುಳು ಜಾಸ್ತಿ ಆಗೋಂಗೆ ಮಾಡಿದರೆ ಅವು ನಮಗೂ ಕೂಡ ಸಹಾಯ ಮಾಡ್ತಾವೆ. ಅದಕ್ಕೆ ರೈತ ಬಾಂಧವರೇ, ನೀವು ಎಚ್ಚರದಿಂದ ಇರ್ರಿ, ವೈಜ್ಞಾನಿಕವಾಗಿ ತಂತ್ರಜ್ಞರ ಒಂದು ಸಹಕಾರ ತೆಗೆದುಕೊಂಡು ಉತ್ತಮ ಬೆಳೆಯನ್ನು ಬೆಳೀರಿ ಅಂತ ಹಾರೈಸ್ತಾ ನಮ್ಮೆಲ್ಲ ಆತ್ಮೀಯ ಕೇಳುವರ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಪ್ರೊಫೆಸರ್ ಎಸ್ ಎಸ್ ಗುಂಡ್ಲೂರ್ ಮತ್ತು ಡಾಕ್ಟರ್ ಬಿ ಆರ್ ಜಗದೀಶ್ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಇವತ್ತಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ.